ಕಟಿಕಾಚಲದಿ ನಿಂತ ಪಟು ಹನುಮಂತನು ಕಟಿಕಾಚಲದಿ ನಿಂತ ಪಟು ಹನುಮಂತನು ಪಠನೆಯ ಮಾಡಲು ಕಟದಿ ಪೊರೆದು ಕಟಿಕಾಚಲದಿ ನಿಂತ ಪಠನೆಯ ಮಾಡಲು ಕಟದಿ ಪೊರೆವೆ ಎಂದು ಘಟಿಕಾ ಚಲದಿ ಕೊಡಿ.